ಒಂದು ಪುಟ್ಟ ಹಳ್ಳಿ, ಶ್ರೀಕವಿ ಲಕ್ಷ್ಮೀಶ ಕವಿ ಹುಟ್ಟಿದಂಥ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ನಾನು ಮೂಲತಃ ಕೃಷಿಕ, ನಾನು ಬಿತ್ತಿ ಉತ್ತಿ ಬೆಳೆದು ಇವತ್ತು ತಮ್ಮ ಮುಂದೆ ನಾನೊಬ್ಬ ಸಣ್ಣ ಉದ್ಯಮಿಯಾಗಿ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ತಮ್ಮ ಹತ್ರ ಹೇಳ್ತಾ ಇದ್ದೇನೆ. ಬಂಧುಗಳೇ, ಒಬ್ಬ ರೈತ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ತುಂಬ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ರೈತ ಯಶಸ್ವಿ ರೈತನಾಗಲಿಕ್ಕೆ ಕಾರಣ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ. ನಾನು ನಮ್ಮಲ್ಲಿ ತುಂಬ ಬೆಳೀತಕ್ಕಂಥ ಬೆಳೆಗಳು ಅಂತೇಳಿದರೆ ತೆಂಗು ಮತ್ತು ಅಡಿಕೆ, ಅವು ಆಹಾರದ ಬೆಳೆಗಳಲ್ಲ, ಅದು ವಾಣಿಜ್ಯ ಬೆಳೆಗಳು. ವಾಣಿಜ್ಯ ಬೆಳೆಗಳು ಅಂತೇಳಿದರೆ ಹಣ ತಂದು ಕೊಡ್ತಕ್ಕಂಥ ಒಂದು ಬೆಳೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ. ಆ ಆಹಾರವನ್ನು ನಮಗೇನಾದರೂ ಈ ಉತ್ತರ ಕರ್ನಾಟಕದ ಭಾಗದ ತಮ್ಮ ರೈತರುಗಳು ಬೆಳೆದು ಕೊಡದೆ ಹೋಗಿದ್ರೆ ನಾವು ಅಡಿಕೆ ತಿಂದು ಸಾಯಬೇಕಿತ್ತು, ಇಲ್ಲ ಕೊಬ್ಬರಿ ತಿಂದು ಸಾಯಬೇಕಿತ್ತು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಹಣದ ಹಿಂದೆ ಹೊರಟೋಗ್ಬಿಟ್ಟಿದ್ದಾರೆ, ಅಲ್ಲಿ ಆಹಾರದ ಬೆಳೆಗಳು ಯಾವುದೂ ಇಲ್ಲ. ಇದನ್ನು ಮನಗಂಡಂಥ ಸಂದರ್ಭದಲ್ಲಿ ನಾನು ಈಗ ದಾರಿನಲ್ಲಿ ಹೋಗುವಾಗ ಒಂದು ಪೇಪರ್ ಬಿದ್ದಿರ್ತದೆ, ನನಗೆ ಓದ್ತಕ್ಕಂಥ ಹವ್ಯಾಸ ಜಾಸ್ತಿ ನನಗೆ. ಆ ತುಂಡು ಪೇಪರ್ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಎತ್ತಿಕೊಂಡು ನೋಡಿದಂಥ ಸಂದರ್ಭದಲ್ಲಿ ಎರಡು ವಿಷಯಗಳು ಪ್ರಮುಖವಾಗಿ ಆ ಪೇಪರ್ನಲ್ಲಿ ಇತ್ತು. ಒಂದು, ಈಸೂರು ಹಪ್ಪಳ ಮಾಡಿತಲ್ಲೋ ಸಪ್ಪಳ, ಆ ಶೀರ್ಷಿಕೆ ಈಸೂರು ಹಪ್ಪಳ ಮಾಡಿತಲ್ಲೋ ಸಪ್ಪಳ ಅನ್ನೋ ಒಂದು ಶೀರ್ಷಿಕೆನಲ್ಲಿ ಅದನ್ನು ಕೆದಕಿ ಓದಂಥ ಸಂದರ್ಭದಲ್ಲಿ ಚಿಂತಾಮಣಿ ಹತ್ರ ಒಂದು ಈಸೂರು ಅಂತೇಳಿ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಮಹಿಳೆಯರ ಸ್ವಸಹಾಯ ಗುಂಪು. ಆ ಸ್ವಸಹಾಯ ಗುಂಪಿನಲ್ಲಿ ಆ ಮಹಿಳೆಯವರು ತಾವು ಕೂಲಿ ಮಾಡಿದಂಥ ಹಣದಿಂದ ಕೂಡಿಟ್ಟ ಹಣನ ಒಂದು ಬ್ಯಾಂಕಿಗೆ ಜಮಾ ಮಾಡಲಿಕ್ಕೆ ಹೋಗ್ತಾರೆ. ಜಮಾ ಮಾಡಲಿಕ್ಕೆ ಹೋಗದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಅಂದ್ರೆ ಬ್ಯಾಂಕಿನ ಮ್ಯಾನೇಜರು ಆ ಮಹಿಳೆಯವ್ರನ್ನ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ, ನೀವು ಏನು ಕೆಲಸ ಮಾಡ್ತೀರಾ, ಈ ಹಣ ಎಲ್ಲಿಂದ ಬರ್ತದೆ, ಈ ಹಣ ಏಕೆ ಕೂಡಿಡ್ತೀರಾ ಅಂತ ಕೇಳ್ತಾರೆ. ಆ ಮಹಿಳೆ ಹೇಳ್ತಾಳೆ, ನೋಡಿ ಸ್ವಾಮಿ, ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ, ಕೂಲಿಯಿಂದ ಬಂದಂಥ ಹಣನ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಕೂಡಿಟ್ರೆ ಅದಕ್ಕೆ ತಾವು ಒಂದಿಷ್ಟು ಇಂತಿಷ್ಟು ಹಣ ಅಂತೇಳಿ ಸರ್ಕಾರದಿಂದ ಒಂದಿಷ್ಟು ಸಬ್ಸಿಡಿ ಬರ್ತದೆ. ಆ ಹಣದಿಂದ ಬಂದಂಥ ಹಣದಲ್ಲಿ ನಾವು ಬೇರೆ ಏನಾದರೂ ಒಂದು ಜೀವನ ಮಾಡಬಹುದು ಅನ್ನೋ ಒಂದು ಪರಿಕಲ್ಪನೆ ಇಟ್ಟು ತಮ್ಮ ಬ್ಯಾಂಕ್ನಲ್ಲಿ ಹಣನ ಜಮೆ ಮಾಡ್ತೀವಿ ಅಂತೇಳಿ ಆ ಮಹಿಳೆ ಹೇಳದಂಥ ಸಂದರ್ಭದಲ್ಲಿ ಆ ಬ್ಯಾಂಕಿನ ವ್ಯವಸ್ಥಾಪಕರು, ನೋಡಮ್ಮ, ಈ ಹಣನ ನೀನು ಕೂಡಿಡಬೇಡ, ಈ ಹಣಕ್ಕೆ ಇಂತಿಷ್ಟು ಸಾಲ ಅಂತೇಳಿ ಸಾಲದ ರೂಪದಲ್ಲಿ ನಮ್ಮ ಬ್ಯಾಂಕು ನಿಮಗೆ ಕೊಡ್ತದೆ, ನೀವು ಒಂದು ಕೆಲಸ ಮಾಡಲಿಕ್ಕೆ ಆಗ್ತದಾ ಅಂತ ಕೇಳ್ತಾರೆ. ಆ ವ್ಯವಸ್ಥಾಪಕರಿಗೆ ಅವ್ರು ಹೇಳ್ತಾರೆ, ಅದಕ್ಕೆ ಒಂದು ಟ್ರೈನಿಂಗ್ ಸೆಂಟ್ರಿಗೆ 14 ಜನ ಮಹಿಳೆಯರನ್ನ ಒಂದು ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ತಾರೆ. ಅಲ್ಲಿಂದ ಅವರು ತರಬೇತಿ ಪಡೆದ ನಂತರ ಮತ್ತೆ ಬ್ಯಾಂಕಿಗೆ ಬರ್ತಾರೆ ಸರ್ಟಿಫಿಕೇಟ್ ತಗೊಂಡು. ಆ ತರಬೇತಿಯಿಂದ ಬಂದಂತ ಮಹಿಳೆಯರನ್ನ ಒಟ್ಟುಗೂಡಿಸಿ ಒಂದು ಸಣ್ಣ ಪ್ರಮಾಣದ ಒಂದು ಮೀಟಿಂಗ್ ಮಾಡ್ತಾರೆ. ಅವ್ರಿಗೆ ಏನು ಟ್ರೈನಿಂಗ್ ಕಳಿಸ್ತಾರೆ ಅಂತ ಹೇಳಿದ್ರೆ ಹಪ್ಪಳ ಮಾಡಿ ಹಪ್ಪಳನ ಮಾರಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡತಕ್ಕಂಥ ಒಂದು ತರಬೇತಿಯನ್ನು ಅವ್ರಿಗೆ ಕೊಡಿಸಿರ್ತಾರೆ. ಆ ತರಬೇತಿ ಕೊಡಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಂಪನ್ಮೂಲ. ಸಂಪನ್ಮೂಲ ಅಂತ ಹೇಳಿದ್ರೆ ಹಣ, ಅದಕ್ಕೆ ಬೇಕಾಗ್ತಕ್ಕಂಥ ಹಣನ ನಾನು ಒದಗಿಸ್ಕೊಡ್ತೇನೆ, ನಾನು ಬ್ಯಾಂಕ್ನ ವತಿಯಿಂದ ಸಾಲ ಕೊಡ್ತೇನೆ, ನೀವು ಅದನ್ನು ಸಾಲ ಪಡೆದು ನಮಗೆ ಅದನ್ನು ಮರುಪಾವತಿ ಮಾಡಿ ಅಂತೇಳಿ ಅವರಿಗೆ ಆತ್ಮವಿಶ್ವಾಸ ತುಂಬುತ್ತಾ ಆ ಮ್ಯಾನೇಜರು ಸಾಲ ಮಂಜೂರಿ ಮಾಡ್ತಾರೆ. ಸಾಲ ಮಂಜೂರಾತಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಹಿಳೆಯವರು ಕಾರ್ಯಪ್ರವೃತ್ತರಾಗ್ತಾರೆ. ಏನು ಕಾರ್ಯಪ್ರವೃತ್ತರು ಅಂತಂದರೆ ಹಪ್ಪಳ ಮಾಡಲಿಕ್ಕೆ ತರಬೇತಿ ಪಡ್ಕೊಂಬಂದಿರ್ತಾರೆ. ಆ ಹಪ್ಪಳದ ಸಣ್ಣ ಉದ್ಯಮನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕೊಟ್ಟಂಥ ಸಾಲ 2 ಲಕ್ಷ ರೂಪಾಯಿಗಳು. ಬ್ಯಾಂಕಿನ ವ್ಯವಸ್ಥಾಪಕರು 2 ಲಕ್ಷ ರೂಪಾಯಿ ಹಣನ ಸಾಲ ಕೊಟ್ಟಿರ್ತಾರೆ. ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಮಹಿಳಾ ಸಂಘ ದಿನ ಕಳೆದಂತೆ ಕಳೆದಂತೆ ಕಳೆದಂತೆ ಹಪ್ಪಳದ ಉದ್ಯಮನ ಜಾಸ್ತಿ ಮಾಡ್ತಾರೆ. ಅವರಿಗೆ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಅವರಿಗೆ ಚಿಂತೆ ಕಾಡ್ತದೆ. ಇಷ್ಟೊಂದು ಹಪ್ಪಳನ ನಾವು ಮಾಡಿ 2 ಲಕ್ಷ ರೂಪಾಯಿ ಆಲ್ರೆಡಿ ನಾವು ಸಾಲ ತಗೊಂಡಿದ್ದೀವಿ, ಆ ಸಾಲಕ್ಕೆ ಮರುಪಾವತಿ ಮಾಡಲಿಕ್ಕೆ ಈ ಹಪ್ಪಳ ತಗೊಂಡೋಗೋರೆ ಅವರು, ಆ ಚಿಂತೆ ಅವರಲ್ಲಿ ಕಾಡ್ತದೆ. ಆ ಚಿಂತೆ ಕಾಡದಂಥ ಸಂದರ್ಭದಲ್ಲಿ ಆ ಬ್ಯಾಂಕಿನ ವ್ಯವಸ್ಥಾಪಕರು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಅವರು ಬೆಂಗಳೂರಿಂದ ಚಿಂತಾಮಣಿಗೆ ಆ ಊರಿಗೆ ಬಂದು ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ಹೇಳಿದಂಥ ಹೋಟೆಲ್ಗಳು, ನಾನು ಹೇಳಿದಂಥ ಒಂದು ಸಂಘಗಳು, ಇವಕ್ಕೆ ನಿಮ್ಮ ಹಪ್ಪಳನ ಪೂರೈಸಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳಿದಂಥ ಒಂದು ಕಿವಿ ಮಾತು ಆ ಮಹಿಳಾ ಸಂಘಟಕರಲ್ಲಿ ಕಾಡ್ತದೆ. ಅವರು ಕೂಡ ಪ್ರಥಮವಾಗಿ ಈ ಟ್ರೈನ್ನಲ್ಲಿ, ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಟ್ರೈನ್ನಲ್ಲಿ ಪ್ರಥಮವಾಗಿ ಒಂದು 3-4 ಜನ ಮಹಿಳೆಯವರು ಆ ಹಪ್ಪಳದ ಚೀಲಗಳನ್ನು, ಈ ಪ್ಲಾಸ್ಟಿಕ್ ಕವರ್ನಲ್ಲಿ ಹಪ್ಪಳದ ಚೀಲಗಳನ್ನು ತಗೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಇದ್ದಂಥ ಪ್ರಯಾಣಿಕರು ಕೂಡ ಕೇಳ್ತಾರೆ, ಆ ಹಪ್ಪಳದ ರುಚಿ ಮತ್ತು ಗುಣಮಟ್ಟ ಇವೆರಡನ್ನೂ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಮಗೂ ಸ್ವಲ್ಪ ಕೊಡಿ, ನಮಗೂ ಸ್ವಲ್ಪ ಕೊಡಿ ಅಂತ. ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಟ್ರೈನಲ್ಲಿ ಆ ಹಪ್ಪಳ ಎಲ್ಲ ಖಾಲಿ ಆಗ್ತದೆ. ಖಾಲಿ ಆದಂಥ ಸಂದರ್ಭದಲ್ಲಿ ಏನು ಇವರು ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರು ಬೆಂಗಳೂರಿಗೆ ಇಂಥ ಹೋಟೆಲ್ಗೆ ಇಂಥ ಕಡೆ ನೀವು ಹಪ್ಪಳ ಕೊಡಿ ಅಂತೇಳಿ ಏನು ಹೇಳಿರ್ತಾರೆ, ಆ ಹಪ್ಪಳ ಅಲ್ಲಿಗೆ ತಲುಪದೇ ಇಲ್ಲ. ತಲುಪದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಖುಷಿ ಆಗ್ತದೆ ಆ ಹೆಣ್ಮಕ್ಳಿಗೆ. ಇನ್ನೂ ನಾವು ಮಾರುಕಟ್ಟೆ ಇದಕ್ಕೆ ತಲುಪಲೇ ಇಲ್ಲ, ಇಲ್ಲೇ ನಮ್ಮ ಹಪ್ಪಳ ಖಾಲಿ ಆಯ್ತಲ್ಲ ಅಂತೇಳಿ ಅವರು ಕಂಡುಕೊಂಡಂಥ ವಿಧಾನ ಏನು ಅಂತಂದರೆ, ಗುಣಮಟ್ಟ ಮತ್ತು ರುಚಿ ಇವೆರಡೂ ಸಹಿತ ಅವೆರಡರಲ್ಲಿ ಎಲ್ಲೂ ಕೂಡ ರಾಜಿ ಆಗಲಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ಮೆರಗು ಕೊಡ್ತಾರೆ, ಅದಕ್ಕೆ ಇನ್ನೂ ಹೆಚ್ಚಿನ ಕಲರ್ ಕೊಡ್ತಾರೆ, ಅದಕ್ಕೆ ಇನ್ನೂ ರುಚಿಕಟ್ಟಾದ ಹಪ್ಪಳಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬೆಂಗಳೂರಿನಾದ್ಯಂತ ಆ ಹಪ್ಪಳ ವ್ಯಾಪಾರ ಆಗ್ತದೆ. ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಅವರೇ ರೂಪಿಸ್ಕೊಳ್ತಾರೆ. ರೂಪಿಸ್ಕೊಂಡಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸಾಲ 4 ತಿಂಗಳಲ್ಲಿ ವಾಪಸ್ ಮರುಪಾವತಿ ಆಗ್ತದೆ. 2 ಲಕ್ಷ ರೂಪಾಯಿ ಕೊಟ್ಟಂಥ ಸಾಲ ಮರುಪಾವತಿ ಆಗ್ತದೆ. ಮರುಪಾವತಿ ಮಾಡಿದ ನಂತರದಲ್ಲಿ ಅವರ ಆರ್ಥಿಕ ವ್ಯವಸ್ಥೆ ತುಂಬ ಸುಧಾರಿಸ್ತದೆ. ಸುಧಾರಿಸಿ ತದನಂತರದಲ್ಲಿ ಅವ್ರ ಮಕ್ಕಳುಗಳು ಇಂಜಿನಿಯರ್ಸು, ಡಾಕ್ಟರ್ಸು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಅಲಂಕರಿಸ್ತಾರೆ. ಇದು ಒಂದು ಸತ್ಯಕತೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತೇಳಿದರೆ, ಯಶಸ್ವಿ ಉದ್ಯಮಿ ಆಗಲಿಕ್ಕೆ ಆ ಒಬ್ಬಳು ನಿರಕ್ಷರಸ್ಥ ಮಹಿಳೆ ಕಂಡುಕೊಂಡಂಥ ದಾರಿ, ಕೊಟ್ಟಂಥ ಸಹಕಾರ, ಆ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್, ಬ್ಯಾಂಕಿನ ಮ್ಯಾನೇಜರ್ ಕೊಟ್ಟಂಥ ಸಹಕಾರ ಇವತ್ತು ಅವ್ರನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಎಂಟೈರ ಊರಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ. ಆ ಊರಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು ಹಪ್ಪಳದ ಉದ್ಯಮಿಯಾಗಿ ಪರಿವರ್ತನೆಗೊಂಡು ಏನು ಮಾರುಕಟ್ಟೆ ವ್ಯವಸ್ಥೆ, ಇಡೀ ಎಂಟೈರ್ ಬೆಂಗಳೂರಿಗೆ ಇವತ್ತು 100,000 ರೂಪಾಯಿನ ಹಪ್ಪಳ ಮಾರಾಟ ಆಗ್ತದೆ ಅಂತೇಳಿ ನಾನು ಯಾಕೆ ಈ ವಿಷಯನ ಪ್ರಸ್ತಾಪ ಮಾಡಿದೆ ಅಂತೇಳಿದರೆ, ನಮ್ಮ ಭಾರತದಂಥ ದೊಡ್ಡ ದೇಶದಲ್ಲಿ ಮಾರುಕಟ್ಟೆ ಭಾಳ ಸುಲಭ. ಇಲ್ಲಿ ಒಂದು ವಿಷಯನ ತಾವು ಮನಗಾಣಬೇಕು, ಗುಣಮಟ್ಟ ಮತ್ತು ರುಚಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಪ್ರಚಾರ. ಏಕೆಂದರೆ ನಮ್ಮ ಭಾರತ ದೇಶದ ಪ್ರಜೆಗಳು ಪ್ರಚಾರ ಪ್ರಿಯರು. ಎಲ್ಲೆಲ್ಲಿಂದೋ ಬಂದಿರತಕ್ಕಂಥ ಐಸ್ ಕ್ರೀಮ್ಗೆ ಅದಕ್ಕೊಂದು ರುಚಿ ಕೊಟ್ಟು ಬರ್ತಕ್ಕಂಥ ಟಿವಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಚಾರಕ್ಕೆ ನಾವು ಮಾರು ಹೋಗಿ ಇವತ್ತು ಆ ಐಸ್ ಕ್ರೀಮ್ನ ಯಥೇಚ್ಛವಾಗಿ ಬಳಕೆ ಮಾಡ್ತೇವೆ. ಅವನು ಯಾರೋ ಒಬ್ಬ ಉದ್ಯಮಿ ಇವತ್ತು 1,00,000 ರೂಪಾಯಿನ ಒಬ್ಬ ಉದ್ಯಮಸ್ಥ ಆಗ್ತಾನೆ. ಯಾಕೆಂದರೆ 147 ಕೋಟಿ ಕಡಿಮೆ ಜನಸಂಖ್ಯೆ ಅಲ್ಲ, ಇದರಲ್ಲಿ 3 ಕೋಟಿ ಜನ ಸಹಿತ ಒಂದು ಉತ್ಪನ್ನನ ಬಳಕೆ ಮಾಡಿದರೆ ಒಂದು ದಿವಸಕ್ಕೆ ಅವನು 1 ರೂಪಾಯಿ ಲಾಭ ಇಟ್ಟರೆ 3 ಕೋಟಿ ಹಣ ಆ ಉದ್ಯಮಿದಾಗ್ತದೆ ಎನ್ನ ಒಂದು ದಿವಸಕ್ಕೆ 3 ಕೋಟಿ ಹಣ ಆ ಉದ್ಯಮಿದಾಗ್ತದೆ ಅಂತೇಳಿ ತಾವು ಮನಗಾಣಬೇಕು. ಇದನ್ನು ಮನಗಂಡಂಥ ಸರ್ಕಾರಗಳು ರೈತರಿಗೋಸ್ಕರ ವಿಶೇಷವಾದ ಯೋಜನೆಗಳನ್ನು ಇವತ್ತು ತಂದುಕೊಟ್ಟಿದೆ. ಈ ಸರ್ಕಾರದ ಯೋಜನೆಗಳು ಈ ರೈತರನ್ನ ಮುಟ್ಟುವಲ್ಲಿ ವಿಫುಲವಾಗ್ತಾ ಇದ್ದಾವೆ. 30 ಎಕರೆಯಲ್ಲಿ ನಂದು ದಾಳಿಂಬೆ ಇದೆ, 11.5 ವರ್ಷ ಆ ಗಿಡಕ್ಕೆ ವಯಸ್ಸಾಗಿದೆ. 10 ಬೆಳೆಗಳನ್ನು ನಾನು ತಗೊಂಡಿದ್ದೀನಿ, ಅದರಲ್ಲಿ ಕೋಟಿ ಕೋಟಿ ಕೋಟಿ ಸಂಪಾದಿಸಿದ್ದೀನಿ. ಇಲ್ಲಿಗೆ 12 ಕೋಟಿ ರೂಪಾಯಿ ದುಡ್ಡು ನಾನೆಲ್ಲ ಖರ್ಚನ್ನು ತೆಗೆದು ನನಗೆ ಉಳಿದಿದೆ. ಇವತ್ತು ಕೋಟಿ ಲೆಕ್ಕದಲ್ಲಿ ನಾನು ಮಾತನಾಡಲಿಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ರೈತ ಕೋಟಿ ಲೆಕ್ಕದಾಗ ಮಾತಾಡಬಹುದು ಅಂದಕ್ಕೆ ಇದಕ್ಕೆ ತಾನು ನಮ್ಮ ಮುಂದೆ ನಿಂತಿರ್ತಕ್ಕಂಥ ನಾನೇ ಉದಾಹರಣೆ ಅಂತ ನಾನಾದರೂ ಕೂಡ ಹೇಳ್ತಾ, ಆ ಬಂದಂಥ ಹಣದಲ್ಲಿ ಆ ಪೇಪರ್ನಲ್ಲಿ ಇನ್ನೊಂದು ವಿಷಯ ಇತ್ತು. ಒಂದು ವಿಷಯ ಉದ್ಯಮದ ಬಗ್ಗೆ ಮಾತನಾಡಿದರು, ಈಸೂರು ಹಪ್ಪಳ ಮಾಡಿತಲ್ಲ ಸಪ್ಪಳ ಅನ್ನೋ ಒಂದು ವಿಷಯ. ಮುಂದಿನ ಇನ್ನೊಂದು ಶೀರ್ಷಿಕೆಯಲ್ಲಿತ್ತು, ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತಿದ್ದ ಒಂದು ಶೀರ್ಷಿಕೆ ಇತ್ತು. ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತ ಕೆಳಗೆ ಮತ್ತೆ ಅದನ್ನು ಕೆದಕಿ ನೋಡ್ತಾ ಹೋದಾಗ ಸಿರಿಧಾನ್ಯದಲ್ಲಿ ಏನುಂಟು ಏನಿಲ್ಲ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಆ ಬರವಣಿಗೆನ ಬರೆದಿದ್ರು. ಅದನ್ನು ನೋಡಿದೆ. ಈ ದಾಳಿಂಬೆ ಬೆಳೆಯಿಂದ ಬಂದಂಥ ಹಣದಲ್ಲಿ ಏನು ಮಾಡಬಹುದು ಅಂತೇಳಿ, ದಾಳಿಂಬೆ ಹಣದಿಂದ ಬಂದಂಥ ಹಣನ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ಆ ಪೇಪರ್ನಲ್ಲಿ ವಿಷಯ ಓದ್ತಂಥ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತಿತ್ತು. ಅದರ ಬಗ್ಗೆ ಮೆಲುಕಾಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಸಿರಿಧಾನ್ಯಗಳು ಎಲ್ಲಿ ಬೆಳೀತಾರೆ, ಸಿರಿಧಾನ್ಯಗಳು ಅಂದರೆ ಏನು, ಆ ಸಿರಿಧಾನ್ಯಗಳ ಬಳಕೆ ಯಾರು ಮಾಡ್ತಾರೆ, ಏತಕ್ಕೆ ಬಳಕೆ ಮಾಡ್ತಾರೆ, ಬಳಕೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಏನು, ಅದು ಪ್ರೋಸೆಸ್ ಆಗಬೇಕಲ್ಲ, ಸಂಸ್ಕರಣೆ ಆಗಬೇಕಲ್ಲ. ಇದು ರಾಗಿ ಇಟ್ಟಾದ್ರಷ್ಟೇ ಮುದ್ದೆ ಮಾಡಲಿಕ್ಕೆ ಬರ್ತದೆ, ಹಾಗೆ ಇದು ಸಂಸ್ಕರಿಸಬೇಕಲ್ಲ, ಇದಕ್ಕೆ ಸಂಸ್ಕರ್ತಕ್ಕಂಥ ವ್ಯವಸ್ಥೆ ಎಲ್ಲಿದೆ ಅಂತೇಳಿ ಕೆದಕಿ ನೋಡಿದಂಥ ಸಂದರ್ಭದಲ್ಲಿ ಅವತ್ತಿನ ದಿನಮಾನದಲ್ಲಿ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ದರು. ಅವ್ರನ್ನ ಹೋಗಿ ನಾನು ಭೇಟಿಯಾದೆ. ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ತುಂಬ ಉತ್ಸುಕರಾಗಿದ್ದರು. ಅವತ್ತಿನ ದಿವಸ ನನ್ನನ್ನು ಉಪೇಕ್ಷೆ ಮಾಡಲಿಲ್ಲ ಅವರು. ನನ್ನನ್ನು ಕರೆದು ಕೂರಿಸಿ ಮಾತನಾಡಿ, ಏನು ಕೆಲಸ ಮಾಡ್ತೀರಾ ಅಂತ ಕೇಳಿ, ಹಿಂಗೆ ಸ್ವಾಮಿ, ನಾನೊಬ್ಬ ರೈತ, ನೀವು ಏನು ಸಿರಿಧಾನ್ಯಗಳ ಬಗ್ಗೆ ತಾವು ಭಾಳ ವಿಶೇಷವಾದ ರೀತಿಯಲ್ಲಿ ಇವತ್ತೇನು ಮುಂಚೂಣಿ ಹೋರಾಟಗಾರರಾಗಿ ನಿಂತಿದ್ದೀರಾ, ಆ ಸಿರಿಧಾನ್ಯಗಳ ಬಗ್ಗೆ ತುಂಬ ಆಸ್ಥೆ ವಹಿಸಿ ಏನಾದರೂ ಒಂದು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಬಂದಿದ್ದೀನಿ, ಅದರ ಸಂಪೂರ್ಣ ಮಾಹಿತಿ ನನಗೆ ಬೇಕು ಅಂತೇಳಿ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಜಿ ಕೆ ವಿ ಕೆನಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದ ರಾಜೇಂದ್ರ ಅಂತೇಳಿ ಒಬ್ಬರು ವೈಸ್ ಚಾನ್ಸಲರ್ ಕರೆಸಿ ಅವರು ನನಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾದ ವಿಭಾಗ ಇದೆ, ಸಿರಿಧಾನ್ಯಗಳ ವಿಭಾಗ. ಅಲ್ಲಿ ಬೆಳೆಯಿಂದ ಹಿಡಿದು ಮಾರುಕಟ್ಟೆವರೆಗೆ ತಮಗೆ ಮಾಹಿತಿ ಕೊಡ್ತಾರೆ. ತಾವು ದಯಮಾಡಿ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ರಾಜೇಂದ್ರ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಕಡಿಮೆ ಅಂತಂದರೆ ಒಂದು ತಿಂಗಳು ಸತತವಾಗಿ ಅವರು ಬೆನ್ಬಿದ್ದೆ. ಆದರೆ ಅವರಿಗೆ ಮಾಹಿತಿ ಇಲ್ಲ, ದುರಂತ ಇದು, ಮಾಹಿತಿ ಇಲ್ಲ ಅವರಿಗೆ. ಪುಸ್ತಕದಲ್ಲಿದೆ, ಮಸ್ತಕ ತಗೊಂಡಿದ್ದಾರೆ, ಅದನ್ನು ಹೇಳಬೇಕು ಹೇಳ್ತಾರೆ ಅಷ್ಟೇ. ಅನುಭವ ಇದೆಯಲ್ಲ, ಅನುಭವದ ಕೊರತೆ ತುಂಬ ಕಾಡ್ತಿತ್ತು. ಆಗ ನೋಡಿ ಸ್ವಾಮಿ, ಸಿರಿಧಾನ್ಯಗಳನ್ನು ಏಕೆ ಬಳಸಬೇಕು, ಅದರಲ್ಲಿ ಏನಿದೆ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಸಿರಿಧಾನ್ಯಗಳಲ್ಲಿ ಏನುಂಟು ಏನಿಲ್ಲ ಎಲ್ಲದೂ ಇದೆ. ಈ ಮನುಷ್ಯನಿಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಅಡಗಿವೆ. ಆದರೆ ಅದು ಪಾಲಿಶ್ ಆದಾಗ ಆ ಎಲ್ಲ ಪೋಷಕಾಂಶಗಳು ಅದರಿಂದ ಹೊರಟೋಗ್ತದೆ. ಅದು ಅನ್ಪಾಲಿಶ್ ಆಗಬೇಕು, ಅಂದರೆ ವಿಥೌಟ್ ಪಾಲಿಶ್ ಅಂತಂದರೆ ಅದನ್ನು ಪಾಲಿಶ್ ಮಾಡೋದ ರೀತಿಯಲ್ಲಿ ಅದು ನನಗೆ ಜಸ್ಟ್ ಅದರ ಸಿಪ್ಪೆ ತೆಗೆದು ನೀವು ಕೊಡ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಆ ಸಿರಿಧಾನ್ಯಗಳಿಗೆ ಮಹತ್ವ, ಆ ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹೆಚ್ಚುತ್ತದೆ ಎನ್ನುವ ಒಂದು ಅಂಶನ ಹೊರತಂದಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಅದು ಸಾಧ್ಯವಾ ಅಂತ ಕೇಳಿದೆ. ಇಲ್ಲ, ಅದು ತುಂಬ ಕಷ್ಟ ಸಾಧ್ಯ, ಅದು ಕಷ್ಟ ಸಾಧ್ಯ ಅಂತೇಳಿದರೆ ಆಗಲೂಬಹುದು, ಆಗದೇ ಇಲ್ದಿರಬಹುದು. ಯಾಕೆ ಅಂತೇಳಿದರೆ ಅದ್ರ ಕಾಳು ಭತ್ತದ ಹಾಗೆ ಒಂದೇ ಸಮನಾದ ರೀತಿ ಇರೋದಿಲ್ಲ, ಚಿಕ್ಕದು ದೊಡ್ಡದು ದಪ್ಪದು ಸೀಕ್ಲು ಕಾಳು ಎಲ್ಲ ಬರ್ತದೆ. ಆ ಸಿಪ್ಪೆ ತೆಗೆಯೋದು ತುಂಬ ಕಷ್ಟಕರವಾದ ಕೆಲಸ. ಅದಕ್ಕೆ ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಇದುವರೆಗೂ ಸಕ್ಸಸ್ ಆಗಿಲ್ಲ. ಯಾಕೆಂದರೆ ಅಕ್ಕಿ ಜೊತೆಯಲ್ಲಿ ಭತ್ತ ಬಂದರೆ ಊಟ ಮಾಡಲಿಕ್ಕೆ ಹೇಗಾಗೋದಿಲ್ವೋ, ಈ ಅಕ್ಕಿ ಜೊತೆಯಲ್ಲಿ ಸಿರಿಧಾನ್ಯದ ಇರತಕ್ಕಂಥ ಸಿಪ್ಪೆ ತೆಗೆದೇ ಇರತಕ್ಕಂಥ ಕಾಳು ಬಂದರೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಷಯನ ಮನಗಂಡು ಇದಕ್ಕೆ ಏನು ಮಾಡಬೇಕು ಸ್ವಾಮಿ ಅಂತೇಳಿ ಮತ್ತೆ ಅವ್ರು ಬೆನ್ಬಿದ್ದಂಥ ಸಂದರ್ಭದಲ್ಲಿ ಅವರು ಕೈ ಚೆಲ್ಲಿದರು, ವಿಶ್ವವಿದ್ಯಾಲಯದಲ್ಲಿ ಕೈ ಚೆಲ್ಲಿದರು. ಏ, ಇದು ತುಂಬ ಕಷ್ಟಕರವಾದ್ರಿ, ಇದ್ರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಈಗೇನಿದೆ ರೋಲಿಂಗು ಮೆಥಡ್ ಏನಿದೆ ಪಾಲಿಶ್ ಮೆಥಡ್ ಅದರಲ್ಲೇ ಹೋಗಬೇಕು ಹಾಗೆ ಹೀಗೆ ಅಂತಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ತಾಕಲಾಡ್ತಲ್ಲಿದ್ದೆ, ತಮಿಳ್ನಾಡು ಕೇರಳ ಭವಾನಿ ಈ ಕಡೆ ನಾಸಿಕ್ಕು ಇಲ್ಲೆಲ್ಲ ಆಗ್ತಾನೆ ಎಲ್ಲ ಪಾಲಿಶ್ ಐಟಮ್ಮು ಸಿರಿಧಾನ್ಯಗಳು ಬರ್ತಾ ಇತ್ತು. ಆ ಮಿಲ್ಲಿನ ಮಾಲೀಕರ ಹತ್ರ ಹೋಗಿ ನಾನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಇಲ್ಲ ಇದು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಪಾಲಿಶ್ ಆಗಿ ಅಷ್ಟೇ ಬರಬೇಕು, ಪಾಲಿಶ್ ಆಗಿ ಬಂದರೆ ಅಷ್ಟೇ ಇದು ತಿನ್ನಲಿಕ್ಕೆ ಇದು ಬರ್ತದೆ, ಇದು ಆಗದೇ ಇಲ್ಲ ಅಂತೇಳಿ ಮನಗಂಡದ ಸಂದರ್ಭದಲ್ಲಿ ನಾನು ಚಲಬಿಡಿದ ವಿಕ್ರಮನಾಗೆ ಮತ್ತೆ ಯೂನಿವರ್ಸಿಟಿ ಅವ್ರ ಹತ್ರ ಹೋಗ್ತೀನಿ, ಸ್ವಾಮಿ ಇದಕ್ಕೆ ತಂತ್ರಜ್ಞರ ತಂಡ ಒಂದು ಕರೆಸಿ ಅವ್ರಿಗೇನು ಬೇಕು ಆ ಮೆಟೀರಿಯಲ್ಸನ್ನು ನಾನು ಒದಗಿಸ್ಕೊಡ್ತೀನಿ, ದಯಮಾಡಿ ನೀವು ಇದಕ್ಕೇನಾದರೂ ಒಂದು ಇದು ಮಾಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು, ನೋಡಿ ನಮ್ಮ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾವುದೇ ಫಂಡ್ಸ್ ಇಟ್ಟಿಲ್ಲ, ದಯಮಾಡಿ ಅದು ಕಷ್ಟ ಸಾಧ್ಯ, ನೀವು ಇದರಿಂದ ಹೊರಗೆ ಹೋಗ್ಬಿಡಿ ಅಂತ ಒಂದು ಸಂದೇಶವನ್ನು ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ತುಂಬ ಬೇಸರಗೊಂಡು ನಾನು ಬಂದೆ. ಈಗ ಮೊಬೈಲ್ ನಿಮಗೆ ಕೊಟ್ಟಿದೆ, ತಂತ್ರಜ್ಞಾನ ಮಾಡಿ ನಿಮ್ಮ ಕೈಗೆ ಮೊಬೈಲ್ ಕೊಟ್ಟಿದೆ, ಅದರಲ್ಲಿ ಎಲ್ಲದೂ ಇದೆ, ನಿಮಗೇನು ಬೇಕು ಬೇಡ ಎಲ್ಲದೂ ಇದೆ, ಬೇಡದೇ ಇದ್ದಷ್ಟೇ ನೋಡ್ತಾ ಹೋದರೆ ನಿಮಗೆ ಸಿಕ್ಕೋದು ಬೇಡದೇ ಇದ್ದಷ್ಟೇ ಸಿಗುತ್ತೆ. ಕೃಷಿ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೃಷಿ ಇಲಾಖೆಯಲ್ಲಿದೆ, ನಮಗೆ ಬೇಕಾದಷ್ಟೇ ಆಯ್ಕೆ ಮಾಡಿಕೊಂಡು ಆ ಕೃಷಿ ವಿಜ್ಞಾನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಅಲ್ಲಿ ದೊರೆತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ರೈತಾದಂಥವನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿ ಒಳ್ಳೆ ವಿಶೇಷವಾದ ರೈತನಾಗಲಿಕ್ಕೆ ಎಲ್ಲದೂ ಸಹಿತ ನಮ್ಮ ಸರ್ಕಾರದ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತಾ ತಾವು ನಾನು ಈಗ ಮತ್ತೆ ಸಿರಿಧಾನ್ಯಗಳ ನನ್ನ ಫ್ಯಾಕ್ಟ್ರಿಗೆ ಬರ್ತೇನೆ, ಅಲ್ಲಿ ಮಾಡಿ ಮಾರುಕಟ್ಟೆಗೆ ಯಾವಾಗ ಉತ್ತಮವಾದಂಥ ಒಂದು ಚೂರು ಲವಲೇಶವೂ ಇಲ್ಲ, ಅದರಲ್ಲಿ ಒಂದು ಸಿಪ್ಪೆ ತೆಗೆದೇ ಇರತಕ್ಕಂಥ ಕಾಳಿಲ್ಲ, ಒಂದು ಸಣ್ಣ ಕಾಳಿಲ್ಲ, ಅದಕ್ಕೆಲ್ಲ ಆ ಸಣ್ಣ ಕಾಳು ಬಂದಂಥದ್ದನ್ನು ಬೇರೆ ಬೇರೆ ಈ ಜೀನಿ ಈ ಥರದವೇನು ಬರ್ತಾವೆ ಅವಕ್ಕೆಲ್ಲ ಕೊಡ್ತೀನಿ, ಅವಕ್ಕೆಲ್ಲಕ್ಕೂ ಒಂದು ವ್ಯವಸ್ಥೆ ಮಾಡಿ ಇವತ್ತು ಉತ್ಕೃಷ್ಟವಾಗಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಇರತಕ್ಕಂಥ ಅಕ್ಕಿನ ಸಂತೃಪ್ತಿ ಅಂತೇಳಿ ನಂದೇ ಒಂದು ಬ್ರ್ಯಾಂಡ್ ಮಾಡಿ ಆ ಸಂತೃಪ್ತಿ ಬ್ರ್ಯಾಂಡ್ ಜೊತೆಯಲ್ಲಿ ಬೆಂಗಳೂರು ಮೈಸೂರು ಹೈದರಾಬಾದು ಹೊರ ದೇಶಗಳಿಗೂ ಸಹಿತ ಅಲ್ಲಿರ್ತಕ್ಕಂಥ ಏಜೆನ್ಸಿಗಳು ನನ್ನ ಸಿರಿಧಾನ್ಯಗಳನ್ನು ಬೇರೆ ಕಡೆ ರಫ್ತು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೂಡ ಇದ್ದೀನಿ. ಕೃಷಿ ಬಹಳ ವಿಶಿಷ್ಟವಾದ್ದು. ಆ ಕೃಷಿನ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಒಪ್ಪಿಕೊಂಡು ಅದ್ರ ಜೊತೆ ನಾವು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಬೇಕು. ಅದ್ರ ಜೊತೆ ಈಗ ಹೆಂಗೆ ನಾವು ಒಂದು ಡಾಬಾಕ್ ಹೋದ್ರೆ ಅಲ್ಲಿ ಯಾರೋ ಒಬ್ರು ಸಂಗಡಿಗರು ಸಿಕ್ಕಿ ನಾವು ಹೆಂಗೆ ಜೊತೆ ಆಗ್ತವೋ, ಕೃಷಿ ಜೊತೆನಲ್ಲಿ ಅದರ ಒಡಂಬಡಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಮೇಲೆ ಬಳಕೆ ಯಾವುದನ್ನ ಎಷ್ಟು ಮಾಡಬೇಕು ಅಷ್ಟು ಮಾಡಿದರೆ, ಯಾಕೆಂದರೆ ಮನುಷ್ಯದ್ದಾಗಿ ಅದು ಒಂದು ಸಸ್ಯ ಮನುಷ್ಯದ್ದಾಗಿ. 11 ವರ್ಷದ ದಾಳಿಂಬೆ ಗಿಡ ಅಂತೇಳಿದರೆ ಅದು ಸುಮ್ಮನೆ ನನ್ನ ಜೊತೆಯಲ್ಲಿಲ್ಲ, ಅದು ಅದಕ್ಕೇನು ಬೇಕು ಬೇಡ ಅನ್ನೋದನ್ನು ನಾನು ಅಲ್ಲಿ ನಿಂತು ಹೋಗಿ ನೋಡಿದಾಗ ಗೊತ್ತಾಗ್ತದೆ ಇದಕ್ಕೇನು ಬೇಕು ಬೇಡ ಅಂತ, ಯಾಕೆಂದರೆ ಅನುಭವ ಹೇಳ್ಕೊಡ್ತದೆ ನನಗೆ. ಹಾಗಾಗಿ ತಾವು ಜಾಸ್ತಿ ಕೃಷಿ ಜೊತೆ ಒಡನಾಟ ಇಟ್ಕೊಳ್ಳಿ, ಮುಂದೊಂದು ದಿವಸ ಈ ಕೃಷಿಗೆ ಭಾಳ ವಿಶೇಷವಾದ ಪ್ರಾಮುಖ್ಯತೆ ಸಿಗ್ತದೆ. ಏನು ವಿಮುಖರಾಗಿದ್ದಾರೆ ರೈತರು, ಅವರ್ಯಾರು ಕೃಷಿಯಿಂದ ವಿಮುಖರಾಗೋದು ಬೇಡ. ತಮ್ಮ ಮಕ್ಕಳಿಗೆ ಅವರೇನೇ ಇಂಜಿನಿಯರು ಡಾಕ್ಟ್ರು ಓದಿದ್ರು ಸಹಿತ ಬಂದಂಥ ದಿವಸಗಳಲ್ಲಿ ತಮ್ಮ ಮನೆಗಳಲ್ಲಿ ಹೊಲಕ್ಕೆ ಮನಕ್ಕೆ ಕರ್ಕೊಂಡೋಗಿ ಆ ಕೃಷಿನಲ್ಲಿ ಇರತಕ್ಕಂಥ ವೈವಿಧ್ಯತೆಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಸಂಯೋಜಕರಿಗೆ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಜವಾನ್ ಜೈ ಕಿಸಾನ್. ಇದುವರೆಗೆ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಿರಿಧಾನ್ಯಗಳ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ರೈತ ಹಾಗೂ ಉದ್ಯಮಿಯಾದ ಮಂಜುನಾಥ್ ಅವರ ಮಾತುಗಳನ್ನು ಕೇಳಿದಿರಿ. ಭಕ್ಷಗಳಿವು